ಏನು ಅನ್ನವನ್ನು ಬೆಳೀತಾ ಇದ್ದಾರಲ್ಲ, ಅನ್ನದಾತರ ಆಗ್ತಾ ಇದ್ದಾರೆ ಆ ಮೂಲಕ, ಅಂಥವರಿಗೆ ನಾವು ಇವತ್ತು ಕೃತಜ್ಞತೆಯನ್ನ ಸೂಚಿಸಲೇಬೇಕಾಗಿದೆ. ಆ ಒಂದು ಕೃತಜ್ಞತೆಯನ್ನು ನಮ್ಮ ಮನಸ್ಸಿನೊಳಗೆ ನಮ್ಮ ಹೃದಯದೊಳಗೆ ಯಾವತ್ತೂ ಇರಿಸಿಕೊಳ್ಳೇಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆದ್ಮೇಲೆ ಪ್ರತಿ ವರ್ಷ ಒಂದು ವಿಷಯವನ್ನ ಇಟ್ಕೊಂಡು ರೈತ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಲದ ವಿಷಯ ಏನು ಅಂತಂದ್ರೆ ದೇಶದ ಸಮೃದ್ಧಿಗಾಗಿ ರೈತರ ಸಬಲೀಕರಣ ಅನ್ನುವಂಥದ್ದು, ಎಂಪವರಿಂಗ್ ಅನ್ನದಾತಾಸ್ ಫಾರ್ ಪ್ರಾಸ್ಪರಸ್ ನೇಷನ್ ಅಂಥೇಳಿ, ಅಂದ್ರೆ ನಮ್ಮ ರೈತರನ್ನ ಎಲ್ಲಾ ದೃಷ್ಟಿಯಿಂದಲೂ ಸಬಲೀಕರಣ ಮಾಡಿ ಅವರ ಕೃಷಿಯನ್ನ ಸುಗಮವಾಗಿ ನಡೆಸಿಕೊಂಡು ಹೋಗೋದಕ್ಕೆ, ಕೃಷಿಯೊಳಗೆ ಅಭಿವೃದ್ಧಿ ಸಾಧಿಸೋದಕ್ಕೆ, ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ, ಗುಣಮಟ್ಟದ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಏನೇನು ಸಾಧ್ಯ ಅದ ಅಂತ ಕ್ರಮಗಳನ್ನ ಸರ್ಕಾರ, ಅಂದ್ರೆ ನಮ್ಮ ರೈತರ ಅಭಿವೃದ್ಧಿಯತ್ತ ನಾವು ಗಮನ ಕೊಡಬೇಕು. ಒಂದ್ ವೇಳೆ ದೇಶದ ಅಭಿವೃದ್ಧಿಯನ್ನ ಸಾಧಿಸಬೇಕಾಯ್ತಪ್ಪ ಅಂತಂದ್ರ ನಮ್ಮ ರೈತರು ಸಬಲರಾಗಬೇಕು ಅನ್ನುವಂತ ಒಂದು ವಿಚಾರ ಇಲ್ಲ ಅದ. ಅದಕ್ಕಾಗಿ ನಮ್ಮ ಸರ್ಕಾರ ಕಟಿಬದ್ಧವಾಗ್ಯದ ಅನ್ನುವಂತ ಒಂದು ವಿಚಾರ ನಮಗ ತಿಳಿತದ. ಅಂದ್ರ ನಮ್ಮ ರೈತರಿಗೆ ಏನೇನು ಯೋಜನೆಗಳು ನಮ್ಮ ಸರ್ಕಾರದ ಮೂಲಕ ಕೊಡಬಹುದು, ಅವರಿಗೆ ಯಾವ ರೀತಿ ಅನುಕೂಲ ಒದಗಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆದ್ಮೇಲೆ ಇದೇ ಸಂದರ್ಭದೊಳಗೆ ನಾವು ಅಂದ್ರೆ ಆಕಾಶವಾಣಿ ಕಲಬುರಗಿ ಕೇಂದ್ರದಿಂದ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ ನಿನ್ನೆ. ಭಾರತೀಯ ಸ್ಟೇಟ್ ಬ್ಯಾಂಕ್ನ ಮೂಲಕ ನಮ್ಮ ರೈತರಿಗೆ ಏನೇನು ಸೌಲಭ್ಯಗಳಾದವ, ಏನೇನು ಉಪಕ್ರಮಗಳಾದವ, ಏನೇನು ಯೋಜನೆಗಳಾದವ ಅನ್ನೋದ್ರ ಬಗ್ಗೆ ಒಂದು ಸಂದರ್ಶನವನ್ನ ಪ್ರಸಾರ ಮಾಡಿದ್ವಿ. ಆ ಸಂದರ್ಶನವನ್ನ ನಮ್ಮ ಕಾರ್ಯಕ್ರಮ ಅಧಿಕಾರಿಯಾಗಿರುವಂತಹ ಸಂಗಮೇಶ್ ಅವರು ನಡೆಸಿಕೊಟ್ರು. ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಎಸ್ ಜೆ ಗುರುರಾಜ್ ಅವರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ರು. ಕಲಬುರಗಿ ಆಡಳಿತ ಕಚೇರಿಯವರು ಏನೇನು ಸೌಲಭ್ಯಗಳಾದವ, ಏನೇನು ಯೋಜನೆಗಳಾದವ ಅನ್ನೋದನ್ನ ಅವರು ಈ ಕಾರ್ಯಕ್ರಮದೊಳಗೆ ಹೇಳಿದ್ದಾರೆ. ತಾವು ಅದನ್ನ ಇನ್ನೊಂದ್ಸಲ ಯಾರು ಕೇಳಿಲ್ಲ ಅವರು ಕೇಳಿ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆ. ಈ ಸಂದರ್ಭದಲ್ಲಿ SBIನ ಹಿರಿಯ ಅಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ರೈತರಿಗಾಗಿ SBI ಏನೆಲ್ಲ ಉಪಕ್ರಮಗಳನ್ನ ಕೈಗೊಂಡಿದೆ ಇದರ ಕುರಿತಾಗಿ ಅವರು ಸಮಗ್ರವಾದ ಮಾಹಿತಿಯನ್ನ ನಮಗೆ ನೀಡುತ್ತಾರೆ. ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕಲಬುರಗಿಯ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದಂತಹ ಗುರುರಾಜ್ SJ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಈ ವಿಶೇಷ ದಿನವಾದ ರಾಷ್ಟ್ರೀಯ ರೈತರ ದಿನಾಚರಣೆಯಂದು ನಮ್ಮನ್ನು ಇಲ್ಲಿಗೆ ಕರೆಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಅನ್ನದಾತರಾದ ಭಾರತದ ರೈತರ ಜೊತೆ ನೇರವಾಗಿ ಮಾತನಾಡುವುದು ನಿಜಕ್ಕೂ ನನ್ನ ಸೌಭಾಗ್ಯ. ನಾನು ರೈತನನ್ನು ಇಷ್ಟಪಡುತ್ತೇನೆ, ಏಕೆಂದರೆ ಒಬ್ಬ ರೈತ ಪೋಷಿಸ್ತಾರೆ, ಅವನು ಬೆಳೆಗಳನ್ನು ಬೆಳೆಯೋದನ್ನ ನೋಡುತ್ತಾನೆ ಎಂದು ಹೇಳುವ ಒಂದು ಸುಂದರ ಆಲೋಚನೆ ಇದೆ. ಮತ್ತು ಇಂದು ದೇಶಕ್ಕೆ ಉಣಬಡಿಸುವ ನೀಡುವ ಕೈಗಳಿಗೆ ನಾನು ನಮಿಸುತ್ತೇನೆ. ಸರ್, ಈಗಾಗಲೇ ನಮಗೆಲ್ಲ ತಿಳಿದಿದೆ SBIನಿಂದ ಅನ್ನದಾತ ಉತ್ಸವ ಆಚರಣೆ ಮಾಡ್ತಾ ಇದ್ದೀರಿ ಅಂತ. ಸರ್, ಇದು December 8 ಡಿಸೆಂಬರ್ 23 ಆಚರಣೆ ಮಾಡ್ತೀರ, ಅಂದ್ರೆ ಇವತ್ತಿನವರೆಗೂ, ಅಂದ್ರೆ ರಾಷ್ಟ್ರೀಯ ರೈತರ ದಿನಾಚರಣೆ ದಿವಸ ಇದು ಕೊನೆಗೊಳ್ಳುತ್ತೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನ್ ಸರ್? ನಮ್ಮ ರೈತರನ್ನು ಸನ್ಮಾನಿಸಲು ಮತ್ತು ಆಚರಿಸಲು December 8 ಡಿಸೆಂಬರ್ 23 15 ದಿನಗಳ ಕಾಲ SBI ಅನ್ನದಾತ ಉತ್ಸವವನ್ನು ಆಚರಿಸ್ತಾ ಇದೆ. ಇದರಲ್ಲಿ 15 ಗ್ರಾಮೀಣ ಮತ್ತು ಅರೆ ನಗರ ಶಾಖೆಗಳಲ್ಲಿ, ಅಂದರೆ ರೂರಲ್ ಮತ್ತು ಸೆಮಿ ಅರ್ಬನ್ ಬ್ರಾಂಚಸ್ಗಳಲ್ಲಿ ನಾವು ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದೇವೆ. ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು, ಕೃಷಿ ಮೂಲಸೌಕರ್ಯ ನಿಧಿ PMFME, PM ಕುಸುಮ್, ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು, ಕಿಸಾನ್ ಸಮೃದ್ಧಿ ಋಣ್, ENWR, ಎನ್ಡಬ್ಲ್ಯೂಆರ್ ಅಂದ್ರೆ ನೆಗೋಷಿಯಬಲ್ ವೇರ್ ಹೌಸ್ ರೆಸಿಟ್, ENWR ಹಣಕಾಸು ಮುಂತಾದ ಬ್ಯಾಂಕಿನ ಪ್ರಮುಖ ಕೃಷಿ ಆಸ್ತಿ ಉತ್ಪನ್ನಗಳ ಕೊಡುಗೆಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರಗಳ ಮೇಲೆ ಕೇಂದ್ರೀಕರಿಸುವ ಒಂದು ಗ್ರಾಮ್ ಚೌಪಾಲ್ ಅನ್ನೋ ಕಾರ್ಯವನ್ನ ಇಡೀ ಭಾರತದಲ್ಲಿ SBI ಹಮ್ಮಿಕೊಂಡಿದೆ. ಈ ಚೌಪಾಲ್ ಅಂದ್ರೆ ಸಾರ್ವಜನಿಕ ಸ್ಥಳಗಳು. ಇದರಲ್ಲಿ ಜನಸಂಪರ್ಕ ಕಾರ್ಯಕ್ರಮಗಳು, ಔಟ್ರೀಚ್ ಕಾರ್ಯಕ್ರಮಗಳು, ಕ್ರೆಡಿಟ್ ಮಾನಿಟರಿಂಗ್ ಜಾಗೃತಿ, RBI ಡೆಫ್ ಉಪಕ್ರಮ ಮತ್ತು ಸೈಬರ್ ಭದ್ರತೆ ಮತ್ತು ವಂಚನೆ ತಡೆಗಟ್ಟುವಿಕೆಯ ಕುರಿತು ಅಧಿವೇಶನಗಳು ಈ ಕಾರ್ಯಕ್ರಮದಲ್ಲಿ ಒಳಗೊಂಡಿವೆ. ಸಾರ್ವಜನಿಕ ಸ್ಥಳಗಳಲ್ಲಿ ವ್ಯಾಪಕ ಪ್ರೇಕ್ಷಕರನ್ನು ತಲುಪಲು ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ವ್ಯಕ್ತಿಗತ ರೈತರು, FPOಗಳು, FPCಗಳು, ಸ್ವಸಹಾಯ ಗುಂಪುಗಳು, ಕೃಷಿ ಮತ್ತು ಆಹಾರ ಸಂಸ್ಕರಣಾ ಉದ್ಯಮಗಳು ಇತ್ಯಾದಿ ಜನಗಳು ಪಾಲ್ಗೊಂಡಿರುತ್ತಾರೆ. ಹಾಗೂ ದೇಶಾದ್ಯಂತ 101 ಕೃಷಿ ಕ್ಲಸ್ಟರ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೇವೆ. ಈ 101 ಕೇಂದ್ರೀಕೃತ ಜಿಲ್ಲೆಗಳಲ್ಲಿ ಕೃಷಿ ಹೆಚ್ಎನ್ಐ ಗ್ರಾಹಕರ ಸಭೆಗಳನ್ನು ನಡೆಸ್ತಾ ಇದ್ದೇವೆ. ರೈತರು, ಕೃಷಿ ಉದ್ಯಮಿಗಳು, ಕೃಷಿ ಮತ್ತು ಆಹಾರ ಸಂಸ್ಕರಣಾಕಾರರು, ಕೃಷಿ ನವೋದ್ಯಮಗಳು ಅಂದ್ರೆ ಕೃಷಿ ಸ್ಟಾರ್ಟ್ಅಪ್ಗಳು ಮತ್ತು ಎಫ್ಪಿಒಗಳು, ಎಫ್ಪಿಸಿಗಳು, ಎಫ್ಪಿಒಗಳು ಅಂದ್ರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್. ಈ 101 ಕೇಂದ್ರೀಕೃತ ಜಿಲ್ಲೆಗಳಲ್ಲಿ ನಡೆಯುವ ಸಭೆಗಳ ಉದ್ದೇಶ ಎರಡು ವಿಧವಾಗಿದೆ. ಒಂದು, ರೈತರ ಸಮುದಾಯದೊಂದಿಗೆ ನಮ್ಮ ಸಂಬಂಧವನ್ನು ಗಾಢವಾಗಿಸೋದು ಮತ್ತು ಸರ್ಕಾರಿ ಪ್ರಾಯೋಜಿತ ಯೋಜನೆಗಳು ಮತ್ತು ಬ್ಯಾಂಕಿನ ಪ್ರಮುಖ ಕೃಷಿ ಆಸ್ತಿ ಉತ್ಪನ್ನಗಳಾದ ಕೃಷಿ ಮೂಲ ಸೌಕರ್ಯ ನಿಧಿ, ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಏನ್ ಹೇಳ್ತೀವಿ, ಅದು PMFME, ಪಿಎಂ ಕುಸುಮ್, ಕಿಸಾನ್ ಸಮೃದ್ಧಿ ಋಣ್, ಇಎನ್ಡಬ್ಲ್ಯೂಆರ್ ಹಣಕಾಸು, ಕೃಷಿ ಮತ್ತು ಆಹಾರ ಉದ್ಯಮ ಸಾಲ ಇತ್ಯಾದಿಗಳ ಮೇಲೆ ಕೇಂದ್ರೀಕೃತ ಮಾರ್ಗದರ್ಶನ ನೀಡ್ತಾ ಇದೆ. ಈ ಜನಸಂಪರ್ಕ ಚಟುವಟಿಕೆಗಳ ಮೂಲಕ ನಾವು ಅತ್ಯುತ್ತಮ ರೈತರು ಮತ್ತು ಕೃಷಿ ಉದ್ಯಮಿಗಳು ಕೃಷಿ ಉದ್ಯಮಗಳನ್ನು ಗೌರವಿಸಲು ಸನ್ಮಾನ ಸಮಾರಂಭಗಳನ್ನು ಕೂಡ ಆಯೋಜಿಸಿದ್ದೇವೆ. ಈ ಅಧಿವೇಶನಗಳ ಮತ್ತೊಂದು ಮಹತ್ವದ ಭಾಗವೆಂದರೆ ಯಾವ ರೈತರ ಮತ್ತು ಕೃಷಿ ಉದ್ಯಮಿಗಳ ವ್ಯವಹಾರಗಳು ಎಸ್ಬಿಐ ಬೆಂಬಲದ ಮೂಲಕ ಬೆಳೆದಿವೆ, ಅದು ಕೃಷಿಯಾಗಿರಬಹುದು, ಆಹಾರ ಸಂಸ್ಕರಣೆಯಾಗಿರಬಹುದು ಅಥವಾ ವೈಜ್ಞಾನಿಕ ಮತ್ತು ಪ್ರಗತಿಪರ ಕೃಷಿಯ ಮೂಲಕ ಇರಲಿ, ಅಂತಹ ಸ್ಫೂರ್ತಿದಾಯಕ ಯಶೋಗಾಥೆ ಕಥೆಗಳನ್ನು ಹಂಚಿಕೊಳ್ಳಲಾಗುತ್ತೆ. ಇದರ ಕಲ್ಪನೆ ತುಂಬಾ ಸರಳವಾಗಿದೆ. ರೈತರನ್ನು ಸಂಭ್ರಮಿಸಲು ಬ್ಯಾಂಕಿಂಗ್ ಅನ್ನು ಅವರ ಹತ್ತಿರಕ್ಕೆ ಕೊಂಡೊಯ್ದು ಮತ್ತು ಉತ್ಪಾದಕರಿಂದ ರೈತರನ್ನು ಸಂಸ್ಕರಣಾಗಾರರಾಗಿ ಪರಿವರ್ತನೆಗೊಳ್ಳಲು ಸಹಾಯ ಮಾಡುವುದು. ಸರ್, ಈಗ ಅನ್ನದಾತ ಉತ್ಸವದ ಸಂದರ್ಭದಲ್ಲಿ ನೀವು SBIದವರು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಅದರಲ್ಲಿ ಪ್ರಮುಖವಾಗಿ ನೀವು ಒತ್ತು ನೀಡುತ್ತಾ ಇರೋದು ಸಾಲ ಮೇಲ್ವಿಚಾರಣೆ ಜಾಗೃತಿ ಅಂದ್ರೆ ಮಾನಿಟರಿಂಗ್ ಜಾಗೃತಿ. ಯಾವ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಜಾಸ್ತಿ ಒತ್ತು ನೀಡುತ್ತಿದ್ದೀರಾ ಅಂತ ಹೇಳಬಹುದಾ ಸರ್? ಖಂಡಿತವಾಗಿಯೂ ಹೇಳ್ತೀನಿ. ಅನ್ನದಾತ ಉತ್ಸವ ಸಮಯದಲ್ಲಿ ಸಾಲ ಮೇಲ್ವಿಚಾರಣೆ ಜಾಗೃತಿ ನಮ್ಮ ಸಂಪರ್ಕದ ಬಹಳ ಮುಖ್ಯವಾದ ಭಾಗವಾಗಿದೆ. ರೈತರು ತಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಕ್ರೆಡಿಟ್ ಇತಿಹಾಸವು ನೇರವಾಗಿ ಅವರ ಸಾಲದ ಅರ್ಹತೆ, ಬಡ್ಡಿದರಗಳು ಮತ್ತು ಭವಿಷ್ಯದ ಆರ್ಥಿಕ ಅವಕಾಶಗಳಿಗೆ ಪ್ರವೇಶವನ್ನು ನಿರ್ಧರಿಸುತ್ತವೆ. ಹಾಗಾಗಿ ಇದು ತುಂಬಾ ಜನ ರೈತರಿಗೆ ತಿಳಿದಿಲ್ಲ. ಸಿಬಿಲ್ ಅಥವಾ ನಾವು ಕ್ರಿಫ್ ಕ್ರೆಡಿಟ್ ಸ್ಕೋರ್ ಅಂತ ಏನ್ ನೀಡಿದೆ ನೋಡಿ, ಆ ಕ್ರೆಡಿಟ್ ಸ್ಕೋರ್ ಈ ಹಣಕಾಸಿನ ಬೆರಳಚ್ಚಿನಂತೆ ಇದ್ದಂಗೆ. ಅದು ಇದು ಅವರ ಮರುಪಾವತಿ ಅಭ್ಯಾಸ, ಸಾಲದ ಹಿಂದಿನ ದಾಖಲೆ ಮತ್ತು ಒಟ್ಟಾರೆ ಕ್ರೆಡಿಟ್ ನಡವಳಿಕೆಯನ್ನು ಪ್ರತಿಬಿಂಬಿಸುತ್ತೆ. ಇದನ್ನ ನಾವು ರೈತರಿಗೆ ವಿವರಿಸುತ್ತೇವೆ. ಅವರ ಸಾಲ ವರದಿಯ ನಿಯಮಿತ ಮೇಲ್ವಿಚಾರಣೆ ರೈತರಿಗೆ ಸಹಾಯ ಮಾಡುತ್ತೆ. ಸಮಯೋಚಿತ ಮರುಪಾವತಿಗಳನ್ನು ಕಾಪಾಡಿಕೊಳ್ಳುವ ಮೂಲಕ ಅವರ ಕ್ರೆಡಿಟ್ ಯೋಗ್ಯತೆಯನ್ನು ಸುಧಾರಿಸುತ್ತೆ. ರೈತರು ತಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ನಿಯಮಿತವಾಗಿ ಪರಿಶೀಲಿಸಲು ನಾವು ಪ್ರೋತ್ಸಾಹಿಸುತ್ತೇವೆ. ಆದ್ದರಿಂದ ಅವರು ಮಾಹಿತಿ ಉಳ್ಳವರಾಗ್ತಾರೆ, ಸುರಕ್ಷಿತವಾಗಿರ್ತಾರೆ ಮತ್ತು ಆರ್ಥಿಕವಾಗಿ ಸಶಕ್ತರಾಗ್ತಾರೆ. ಅಂತಿಮವಾಗಿ ಈ ಅರಿವು ಸಾಲದ ಶಿಸ್ತಿನ ಬಲವಾದ ಸಂಸ್ಕೃತಿಯನ್ನು ನಿರ್ಮಿಸುತ್ತೆ ಮತ್ತು ರೈತರಿಗೆ ಅವರ ಆರ್ಥಿಕ ಭವಿಷ್ಯವನ್ನು ರಕ್ಷಿಸಲು ಸಹಾಯ ಮಾಡುತ್ತೆ. ಈ ಕ್ರೆಡಿಟ್ ಡಿಸಿಪ್ಲಿನ್ ಅಂತ ನಾವೇನ್ ಕರಿತೀವಿ ಅದನ್ನೆಲ್ಲ ನಾವು ರೈತರಿಗೆ ತಿಳಿಸ್ಕೊಡ್ತೀವಿ, ಅವರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ. ಸರ್, ಈಗ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಘೋಷಣೆಯಂತೆ ನಮ್ಮ ದೇಶ ವಿಕಸಿತ ಭಾರತ 2047 ದೃಷ್ಟಿಕೋನದತ್ತ ಸಾಗ್ತಾ ಇದೆ. ಇದರಲ್ಲಿ ರೈತರ ಕೊಡುಗೆ ಅಪಾರವಾದದ್ದು, ಅಗಾಧವಾದದ್ದು. ಇದನ್ನು ನೀವು ಹೇಗೆ ಗ್ರಹಿಸ್ತೀರಾ ಸರ್? ಈ ಭಾರತ ವಿಕಸಿತ ಭಾರತವಾಗಲು ನಮ್ಮ ರೈತರು ಆರ್ಥಿಕವಾಗಿ, ತಾಂತ್ರಿಕವಾಗಿ ಮತ್ತು ಸಾಮಾಜಿಕವಾಗಿ ಸಶಕ್ತರಾಗಬೇಕು. ಏಕೆಂದ್ರೆ ಸಮೃದ್ಧ ದೇಶವು ಸಮೃದ್ಧ ರೈತರಿಂದನೇ ಪ್ರಾರಂಭವಾಗುತ್ತೆ. ಭಾರತದಲ್ಲಿ ಕೃಷಿ ಕೇವಲ ಒಂದು ಉದ್ಯಮ ಅಲ್ಲ, ಅದು ಒಂದು ಜೀವನ ವಿಧಾನವಾಗಿದೆ. ಇದು ನಮ್ಮ ಜನರಿಗೆ ಆಹಾರ ನೀಡ್ತಾ ಇದೆ, ಸಂಬಂಧಿತ ಕೈಗಾರಿಕೆಗಳನ್ನು ಬೆಂಬಲಿಸ್ತಾ ಇದೆ ಮತ್ತು ಆರ್ಥಿಕತೆಯನ್ನು ಉತ್ತೇಜಿಸುತ್ತೆ. ಆದರೆ ರೈತರು ಸಣ್ಣ ಭೂ ಹಿಡುವಳಿಗಳು ಅಂದ್ರೆ ಸ್ಮಾಲ್ ಹೋಲ್ಡಿಂಗ್ಸ್, ಅನಿಶ್ಚಿತ ಬೆಲೆಗಳು, ಹವಾಮಾನದ ಅಪಾಯಗಳು ಮತ್ತು ಆಧುನಿಕ ಸಾಧನಗಳ ಸೀಮಿತ ಲಭ್ಯತೆ ಸೇರಿದಂತೆ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಆದ್ದರಿಂದ ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ನಾವು ರೈತನನ್ನು ಉತ್ಪಾದಕನಾಗಿ ಮಾತ್ರವಲ್ಲದೆ ಉದ್ಯಮಿಯಾಗಿ ಕೃಷಿ ಮೌಲ್ಯ ಸರಪಣಿಯಲ್ಲಿ ಸಮಾನ ಪಾಲುದಾರನಾಗಿ ನೋಡ್ತೇವೆ. ಸರ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ರೈತರನ್ನ ಕೇವಲ ಉತ್ಪಾದಕರು ಮಾತ್ರ ಅಲ್ಲ, ಅವರು ನವಭಾರತದ ಉದ್ಯಮಿಗಳು ಅಂತ ಹೇಳಿದ್ರಿ. ಈ ಸಂದರ್ಭದಲ್ಲಿ ಈ ಬದಲಾವಣೆಗೆ ಬೆಂಬಲ ನೀಡೋದು ತುಂಬಾ ಮುಖ್ಯವಾಗುತ್ತೆ ಸರ್. ಈ ಸಂದರ್ಭದಲ್ಲಿ ಹೇಳಿ ಸರ್, SBI ಈ ಬದಲಾವಣೆಗೆ ಯಾವ ರೀತಿ ಬೆಂಬಲ ನೀಡ್ತಾ ಇದೆ? SBI ಅಲ್ಲಿ ದೇಶಾದ್ಯಂತ 15,000ಕ್ಕಿಂತಲೂ ಹೆಚ್ಚಾಗಿ ಗ್ರಾಮೀಣ ಮತ್ತು ಅರೆ ನಗರ ಶಾಖೆಗಳು ಇದೆ. ಅಂದ್ರೆ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾದಲ್ಲಿ ನಮ್ದು 15,000ಕ್ಕಿಂತ ಹೆಚ್ಚು ಶಾಖೆಗಳಿದೆ ಮತ್ತು 80,000 BC CSP ಟಚ್ ಪಾಯಿಂಟ್ ಗಳನ್ನು ಆಳವಾಗಿ ಬದ್ದಾಗಿದೆ. ಬಿಸಿ ಅಂದ್ರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್, CSP ಅಂದ್ರೆ ಕಸ್ಟಮರ್ ಸರ್ವಿಸ್ ಪಾಯಿಂಟ್ಸ್. ನಾವು ಅಕ್ಷರಶಃ ಭಾರತದ ಮೂಲೆ ಮೂಲೆಗಳಲ್ಲೂ ಇದ್ದೇವೆ. ನಾವು ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ 2 ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಇದ್ದೇವೆ. ಅವರಲ್ಲಿ ಹೆಚ್ಚಿನವರು ಪಿರಮಿಡ್ನ ಕೆಳಭಾಗದಲ್ಲಿದ್ದಾರೆ. ನಾನು ಕೆಲವು ಪ್ರಮುಖ ಉಪಕ್ರಮಗಳ ಒಂದು ಸ್ವಾರಸ್ಯಕರ ಅಂಶಗಳನ್ನ ನಿಮಗೆ ಹೇಳಬಯಸ್ತೇನೆ. ಒಂದನೇದಾಗಿ ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು. ಕೃಷಿ ಉದ್ಯಮಿಗಳು ಮತ್ತು ಕೃಷಿ ಆಹಾರ ಸಂಸ್ಕರಣಕಾರರಿಗೆ ಕೃಷಿ ಅಥವಾ ಆಹಾರ ಮೌಲ್ಯ ಸರಪಣಿಯ ವಿವಿಧ ನೋಡ್ಗಳಾದ್ಯಂತ, ಈ ಆಹಾರ ಮೌಲ್ಯ ಸರಪಳಿ ಅಂದ್ರೆ ಅಗ್ರಿ ವ್ಯಾಲ್ಯೂ ಚೈನ್, ಇದರಲ್ಲಿ ವಿವಿಧ ನೋಡ್ಗಳಲ್ಲಿದ್ದ ರೈತರು, FPOಗಳು, ಕೃಷಿ ಮತ್ತು ಆಹಾರ ಸಂಸ್ಕರಣಕಾರರು, ಕೃಷಿ ಮತ್ತು ಸಂಬಂಧಿತ ಉದ್ಯಮಗಳಿಗೆ ದುಡಿಯುವ ಬಂಡವಾಳ ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್, ಮತ್ತು ಮೂಲ ಸೌಕರ್ಯ ಅಗತ್ಯಗಳನ್ನು ಒಳಗೊಂಡಂತೆ ಕೃಷಿ ಮತ್ತು ಆಹಾರ ಉದ್ಯಮ ಸಾಲ ನಾವು ಒದಗಿಸ್ತಾ ಇದ್ದೇವೆ. ಈ ಸಾಲವು ರೈತರಿಗೆ ಉತ್ಪಾದಕರಿಂದ ಸಂಸ್ಕರಣಾಕಾರರಾಗಿ ಪರಿವರ್ತನೆಗೊಳ್ಳಲು ಸಹಾಯ ಮಾಡುತ್ತೆ. ಇದು ನಮ್ಮ ದೃಷ್ಟಿಕೋನದ ಒಂದು ಕೇಂದ್ರ ಬಿಂದುವಾಗಿದೆ. ಎರಡನೇದು ಕಿಸಾನ್ ಸಮೃದ್ಧಿ ಋಣ್. ಈ ಪ್ರಗತಿಪರ ರೈತರಿಗೆ ವೈಜ್ಞಾನಿಕ ಮತ್ತು ತಂತ್ರಜ್ಞಾನ ಚಾಲಿತ ಅಭ್ಯಾಸಗಳನ್ನು ಒಳಗೊಂಡಂತೆ ಪ್ರಗತಿಪರ ಕೃಷಿ ಪದ್ಧತಿಗಳಾಗಿ ನಾವು ಕಿಸಾನ್ ಸಮೃದ್ಧಿ ಋಣ್ ಅನ್ನು ನೀಡುತ್ತೇವೆ. ಇದು ಪ್ರಗತಿಪರ ರೈತರಿಗೆ ಪ್ರಾರಂಭದಿಂದ ಕೊನೆಯವರೆಗೂ ಸಂಪೂರ್ಣ ಕೃಷಿ ಚಕ್ರವನ್ನು ಒಳಗೊಳ್ಳುವ ಸಮಗ್ರ ಸಾಲದ ಬೆಂಬಲ. ಅಂದ್ರೆ ಈ ಕಲ್ಟಿವೇಷನ್ ಸೈಕಲ್ ಅಂತ ಏನಿದೆ, ಅದರಲ್ಲಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಇರೋ ಪ್ರತಿಯೊಂದು ಕಲ್ಟಿವೇಷನ್ ಸೈಕಲ್ ಅಲ್ಲೂ ಒಳಗೊಳ್ಳೋ ಸಮಗ್ರ ಸಾಲಕ್ಕೆ ನಾವು ಬೆಂಬಲ ಕೊಡ್ತೀವಿ. ಈ ಸಭೆಗಳಲ್ಲಿ ಇದನ್ನೆಲ್ಲ ನಾವು ವಿನ್ಯಾಸಗೊಳಿಸಿದ್ದೇವೆ. ಮೂರನೇದಾಗಿ ಈ ಸಾಲ ವಿತರಣೆಯನ್ನ ಸುಧಾರಿಸಕ್ಕೋಸ್ಕರ 80ಕ್ಕೂ ಹೆಚ್ಚು ಕೃಷಿ ಕೇಂದ್ರೀಕೃತ ಸಂಸ್ಕರಣಾ ಕೇಂದ್ರಗಳು, ಅಂದ್ರೆ ನಾವು ಅಗ್ರಿ CPC ಅಂತ ಕರಿತೀವಿ. ಅಗ್ರಿ CPC ಅಂದ್ರೆ ಅಗ್ರಿ ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಲ್, ಮತ್ತು 600ಕ್ಕೂ ಹೆಚ್ಚು ಕೃಷಿ ಮತ್ತು MSME ಸಾಲ ಕೇಂದ್ರಗಳನ್ನ ನಾವು ತೆರೆದಿದ್ದೇವೆ. AMCCs ಅಂತ ಕರಿತೀವಿ ನಾವು, ಕೃಷಿ ಮತ್ತು MSME ಸಾಲ ಕೇಂದ್ರಗಳು. ಕೃಷಿ ಸಾಲಗಳನ್ನ ತ್ವರಿತವಾಗಿ ಮಂಜೂರಾತಿಯನ್ನು ಖಚಿತಪಡಿಸಕ್ಕೋಸ್ಕರ ನಾವು 80ಕ್ಕೂ ಹೆಚ್ಚು ಅಗ್ರಿ CPC ಮತ್ತು 600ಕ್ಕೂ ಹೆಚ್ಚು AMCCs ನ ತೆರೆದಿದ್ದೇವೆ. ನಾಲ್ಕನೇದಾಗಿ ರಿಲೇಷನ್ಶಿಪ್ ಮ್ಯಾನೇಜರ್ ರೂರಲ್ ಬಿಸ್ನೆಸ್ ಅಂತ ನಾವು ಅಪಾಯಿಂಟ್ ಮಾಡಿಕೊಂಡಿದ್ದೀವಿ. ಸುಮಾರು 500ಕ್ಕೂ ಹೆಚ್ಚು RMRU ಅಂದ್ರೆ ರಿಲೇಷನ್ಶಿಪ್ ಮ್ಯಾನೇಜರ್ ರೂರಲ್ ಬಿಸ್ನೆಸ್, ಇವರು ಈ ಯೋಜನೆಗಳು, ಹೂಡಿಕೆಗಳು ಮತ್ತು ಹಣಕಾಸು ಯೋಜನೆಗಳ ಬಗ್ಗೆ ರೈತರಿಗೆ ಮಾರ್ಗದರ್ಶನ ನೀಡುತ್ತಾ ನೇರವಾಗಿ ಅವರು ರೈತರ ಜೊತೆ ತೊಡಗಿಸಿಕೊಂಡಿದ್ದಾರೆ. ಐದನೇದು ಹೆಚ್ಚಿನ ಸಾಮರ್ಥ್ಯ ಮತ್ತು ಕೃಷಿ ಮೌಲ್ಯ ಸರಪಳಿ ಸಾಮರ್ಥ್ಯಗಳನ್ನು ಹೊಂದಿರುವ ಪ್ರದೇಶದಲ್ಲಿ ಕೃಷಿ ಸಾಲವನ್ನು ಆಳವಾಗಿಸಲು SBI ಕ್ಲಸ್ಟರ್ ಫೈನಾನ್ಸಿಂಗ್ ಕಾರ್ಯತಂತ್ರ, ಮತ್ತು 101 ಜಿಲ್ಲೆಗಳನ್ನ ನಾವು ಐಡೆಂಟಿಫೈ ಮಾಡಿ ಈ ಕಾರ್ಯತಂತ್ರವನ್ನ ಅಳವಡಿಸಿಕೊಂಡಿದ್ದೀವಿ. ಕೃಷಿ ಮತ್ತು ಆಹಾರ ಉದ್ಯಮ ಸಾಲಗಳು ಕೃಷಿ ಕ್ಲಸ್ಟರ್ಗಳಲ್ಲಿ ಕಿಸಾನ್ ಸಮೃದ್ಧಿ ಋಣ ಪಡೆಯುವ ಗ್ರಾಹಕರಿಗೆ ಬಡ್ಡಿದರಗಳಲ್ಲಿ ಮತ್ತು ಶುಲ್ಕಗಳಲ್ಲಿ ಹೆಚ್ಚುವರಿ ರಿಯಾಯಿತಿಗಳನ್ನು ನೀಡಲಾಗುತ್ತಿದೆ. ಇದಲ್ಲದೆ ಹೂಡಿಕೆ ಸಾಲಕ್ಕೆ ಹೆಚ್ಚಿನ ಸಾಮರ್ಥ್ಯವಿರುವ ಈ 101 ಜಿಲ್ಲೆಗಳೇನಿದೆ ಭಾರತದಾದ್ಯಂತ, ಅದನ್ನ ಬ್ಯಾಂಕು ಗುರುತಿಸಿದೆ. ಈ ಉದ್ದೇಶಿತ ವಿಧಾನವು ಈ ಜಿಲ್ಲೆಗಳು ಕೃಷಿ ಬೆಳವಣಿಗೆಯ ಇಂಜಿನ್ಗಳಾಗಲು ನಮ್ಮ ಕಡೆಯಿಂದ ಉತ್ತೇಜನವನ್ನು ಪಡೆಯುವುದು ನಮ್ಮ ಉದ್ದೇಶವಾಗಿದೆ. ಇದನ್ನ ನಾವು ಖಚಿತಪಡಿಸಿಕೊಳ್ಳೋಕ್ಕೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು, ಈಗ ಡಿಜಿಟಲ್ ಯುಗ ನಡೀತಾ ಇದೆ, ಹಾಗಾಗಿ ಈ ಡಿಜಿಟಲ್ KCC ಮತ್ತು ಇತರೆ ಕೃಷಿ ಆಸ್ತಿ ಉತ್ಪನ್ನಗಳ ಪ್ರಕ್ರಿಯೆಗಳನ್ನ ಡಿಜಿಟಲೀಕರಣವು ವೇಗದ ವಿತರಣೆ ಮತ್ತು ಆಳವಾದ ಆರ್ಥಿಕ ಸೇರ್ಪಡೆಗಾಗಿ ನಾವು ವೇಗಗೊಳಿಸುತ್ತಿರುವ ಕ್ಷೇತ್ರಗಳಾಗಿದೆ. ಈ ಡೀಪರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ಏನ್ ನಡೀತಾ ಇದೆ, ನಾವು ಈ ಡಿಜಿಟಲ್ KCC ಮಾಡಿ ಈ ಡೀಪರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಲ್ಲಿ ಸ್ಪೀಡಿಯಾಗಿ ವೇಗವಾಗಿ ರೈತರುಗಳಿಗೆ ಸಾಲ ಮಂಜೂರಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈ ಪ್ರಯತ್ನಗಳಿಗೆ ಪೂರಕವಾಗಿ ರಾಷ್ಟ್ರೀಯ ರೈತರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಪ್ರಮುಖ ವಾರ್ಷಿಕ ಜನಸಂಪರ್ಕ ಕಾರ್ಯಕ್ರಮಗಳಾದ ಅನ್ನದಾತ ಮಹೋತ್ಸವವು ಕೃಷಿ ಕ್ಷೇತ್ರಕ್ಕೆ ಕಟ್ಟಕಡೆಯ ವ್ಯಕ್ತಿಯವರೆಗೂ ಸಾಲ ವಿತರಣೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ತುಂಬಾ ವಿವರವಾಗಿ ಮಾಹಿತಿಯನ್ನು ನೀಡಿದ್ರಿ ಸರ್. ಈಗ ರೈತರ ಬದುಕನ್ನು ಹಸರಾಗಿಸಲಿಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನು ಕೈಗೊಂಡಿದೆ. ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ ಎಐಎಫ್ ಆಗಿರಬಹುದು, ಪಿಎಂ ಎಫ್ಎಂಇ ಆಗಿರಬಹುದು, ಪಿಎಂ ಕುಸುಮ್ ಆಗಿರಬಹುದು, ಇಎನ್ಡಬ್ಲ್ಯೂಆರ್ ಹಣಕಾಸು ನೀವು ಆಗಲೇ ಉಲ್ಲೇಖ ಮಾಡಿದ್ರಿ. ಅನೇಕ ಯೋಜನೆಗಳು ಗ್ರಾಮೀಣ ಭಾರತದ ಚಿತ್ರಣವನ್ನು ಬದಲು ಮಾಡ್ತಾ ಇದೆ ಸರ್. ಈ ಎಲ್ಲಾ ಉಪಕ್ರಮಗಳಿಗೆ ಎಸ್ಬಿಐನ ಬೆಂಬಲ ಯಾವ ರೀತಿಯಾಗಿದೆ ಸರ್? ಈ ಕೃಷಿಯನ್ನು ಆಧುನೀಕರಣಗೊಳಿಸೋದಕ್ಕೆ ಮತ್ತು ರೈತರ ಆದಾಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಎಲ್ಲಾ ಪ್ರಮುಖ ಸರ್ಕಾರಿ ಉಪಕ್ರಮಗಳೊಂದಿಗೆ ನಮ್ಮ ಬ್ಯಾಂಕು ಬಹಳ ನಿಕಟವಾಗಿ ಹೊಂದಿಕೊಂಡಿದೆ. ನಮ್ಮ ಪಾತ್ರವು ಹಣಕಾಸು ಒದಗಿಸುವುದು ಮಾತ್ರವಲ್ಲ, ಪ್ರತಿಯೊಂದು ಯೋಜನೆಯ ಪ್ರಯೋಜನಗಳು ರೈತರಿಗೆ ಅರ್ಥಪೂರ್ಣ ರೀತಿಯಲ್ಲಿ ತಲುಪುವುದನ್ನು ನಮ್ಮ ಉದ್ದೇಶವಾಗಿದೆ. ನಾವು ಸಕ್ರಿಯವಾಗಿ ಬೆಂಬಲಿಸುವ ಪ್ರಮುಖ ಕಾರ್ಯಕ್ರಮಗಳೇನೆಂದರೆ ಕೃಷಿ ಮೂಲಸೌಕರ್ಯ ನಿಧಿ ಎಐಎಫ್ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಇದರಲ್ಲಿ ಈ ವೇರ್ ಹೌಸ್ಗಳು, ಶೈತ್ಯಾಗಾರಗಳು ಅಂದರೆ ಕೋಲ್ಡ್ ಸ್ಟೋರೇಜ್, ಗ್ರೇಡಿಂಗ್ ಘಟಕಗಳು ಮತ್ತು ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳಂತಹ ಕೊಯ್ಲಿನ ನಂತರದ ಮೂಲಸೌಕರ್ಯಗಳನ್ನು ಉತ್ತೇಜಿಸುವ ಅದರ ಪರಿವರ್ತಾತ್ಮಕ ಯೋಜನೆ ಅದು. ಇದು ರೈತರಿಗೆ ನಷ್ಟವನ್ನು ಕಡಿಮೆ ಮಾಡಲು, ಸಂಕಷ್ಟದ ಮಾರಾಟವನ್ನು ತಲುಪಿಸಲು ಅಂದರೆ ಡಿಸ್ಟ್ರೆಸ್ ಸೇಲ್, ಅವರಿಗೆ ಕಡಿಮೆ ಮೌಲ್ಯ ಸಿಗ್ತಿರುತ್ತೆ ಆದರೂ ಅವರು ಮಾರಲೇಬೇಕಾಗಿಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಸಂಕಷ್ಟದ ಮಾರಾಟ ಅಂತ ಕರೀತಾರೆ ಅದಕ್ಕೆ. ಅದನ್ನ ತಪ್ಪಿಸೋಕ್ಕೆ ಮತ್ತು ಉತ್ತಮ ಬೆಲೆಯನ್ನು ಪಡೆಯಲು ಸಹಾಯ ಮಾಡುತ್ತೆ ಈ ಎಎಫ್ ಮತ್ತು ಪಿಎಂ ಕಿರು ಆಹಾರ ಸಂಸ್ಕರಣಾ ಘಟಕಗಳ ವಿದ್ಯುಕ್ತೀಕರಣ ಪಿಎಂ ಎಫ್ಎಂಇ ಇದೆಯಲ್ಲ, ಈ ಪಿಎಂ ಎಫ್ಎಂಇ ಯೋಜನೆಯಡಿಯಲ್ಲಿ ಆಹಾರ ಸಂಸ್ಕರಣಾ ಕ್ಷೇತ್ರವನ್ನು ಬೆಂಬಲಿಸಲು ಬಯಸುವ ರೈತರು ಮತ್ತು ಸ್ವಸಹಾಯ ಗುಂಪುಗಳು ಮತ್ತು ಸೂಕ್ಷ್ಮ ಉದ್ಯಮಗಳನ್ನು ನಾವು ಬೆಂಬಲಿಸುತ್ತೇವೆ. ಇದು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವನ್ನು ಸೇರಿಸಲು, ಸ್ಥಳೀಯ ಉದ್ಯೋಗವನ್ನು ಸೃಷ್ಟಿಸಲು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಥಳೀಯ ಉದ್ಯೋಗ ಸೃಷ್ಟಿಸಲು ಮತ್ತು ಆದಾಯವನ್ನು ವೈವಿಧ್ಯಗೊಳಿಸಲು ಅವರಿಗೆ ಅಧಿಕಾರ ನೀಡುತ್ತೆ. ಇನ್ನೊಂದು ಯೋಜನೆ ಪಿಎಂ ಕುಸುಮ್. ಪಿಎಂ ಕುಸುಮ್ ಮೂಲಕ ನಾವು ರೈತರಿಗೆ ಸೌರ ಆಧಾರಿತ ನೀರಾವರಿ ಮತ್ತು ನವೀಕರಿಸಬಹುದಾದ ಇಂಧನ ರಿನ್ಯೂವಬಲ್ ಎನರ್ಜಿ ಇದರ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತೇವೆ. ಇದು ನೀರಾವರಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ, ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುತ್ತದೆ ಮತ್ತು ಕೃಷಿ ಮಟ್ಟದಲ್ಲಿ ಇಂಧನ ಸ್ವಾತಂತ್ರ್ಯವನ್ನು ರೈತರು ಹೆಚ್ಚಿಸಿಕೋಬಹುದು. ಇನ್ನೊಂದು ಇಎನ್ಡಬ್ಲ್ಯೂಆರ್ ಹಣಕಾಸು. ಇಎನ್ಡಬ್ಲ್ಯೂಆರ್ ಅಂದ್ರೆ ಇ ನೆಗೋಷಿಯಬಲ್ ವೇರ್ ಹೌಸ್ ರೆಸಿಟ್. ನಮ್ಮ ಎಸ್ಬಿಐ ಎಲೆಕ್ಟ್ರಾನಿಕ್ ನೆಗೋಷಿಯಬಲ್ ವೇರ್ ಹೌಸ್ ರೆಸಿಟ್ ಆಧಾರಿತ ಸ್ಥಳದಲ್ಲಿ ಆಧಾರಿತ ಸಾಲಗಳನ್ನು ನಮ್ಮ ರೈತರಿಗೆ ವಿಸ್ತರಿಸಲು ಬಯಸ್ತಾ ಇದೀವಿ. ಇದು ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸಂಗ್ರಹಿಸಲು, ವೇರ್ ಹೌಸ್ ಬಳಸಲು ಮತ್ತು ಸಂಕಟದ ಮಾರಾಟವನ್ನು ಆಶ್ರಯಿಸದೆ ಸಾಲವನ್ನು ಪಡೆಯಲು ಅನುವು ಮಾಡಿಕೊಡುತ್ತೆ. ಈ ಎಲ್ಲಾ ಉಪಕ್ರಮಗಳು ಒಟ್ಟಾಗಿ ನಮ್ಮ ವಿಶಾಲ ದೃಷ್ಟಿಕೋನವನ್ನು ಬೆಂಬಲಿಸುತ್ತೆ. ರೈತರು ಉತ್ಪಾದಕರಿಂದ ಸಂಸ್ಕರಣಾಗಾರರತ್ತ ಸಾಗಲು ಸಹಾಯ ಮಾಡುತ್ತೆ. ರೈತರು ಮತ್ತು ಕೃಷಿ ಉದ್ಯಮಿಗಳಿಗೆ ಸ್ಥಿರ ಆದಾಯ ಮತ್ತು ವ್ಯಾಲ್ಯೂ ಆಡಿಡ್ ಸರ್ವಿಸ್ ಏನಿದೆ, ಮೌಲ್ಯವರ್ಧಿತ ಸೇವೆಗಳನ್ನು ಅನುವು ಮಾಡಿಕೊಡೋದು ನಮ್ಮ ಉದ್ದೇಶವಾಗಿದೆ. ತುಂಬಾ ಅದ್ಭುತವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್. ಇನ್ನೇನು ಸಂದರ್ಶನದ ಕೊನೆಯ ಭಾಗಕ್ಕೆ ನಾವು ಬಂದು ತಲುಪಿದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ಅಂದರೆ ರಾಷ್ಟ್ರೀಯ ರೈತರ ದಿನಾಚರಣೆ, ಈ ಪ್ರಯುಕ್ತ ನಮ್ಮ ರೈತ ಸಮುದಾಯಕ್ಕೆ ನೀವು ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಎಸ್ಬಿಐ ಪ್ರತಿ ಋತುವಿನಲ್ಲಿ, ಪ್ರತಿ ಹೊಲ ಮತ್ತು ಪ್ರತಿ ಕನಸಿನಲ್ಲಿ ಪ್ರತಿಯೊಬ್ಬ ರೈತನೊಂದಿಗೆ ನಿಲ್ಲುತ್ತೆ. ಒಟ್ಟಾಗಿ ನಾವು ವಿಕಸಿತ ಭಾರತ 2047 ಕಡೆಗೆ ನಡೆಯೋಣ. ಅಲ್ಲಿ ಪ್ರತಿಯೊಬ್ಬ ರೈತನೂ ಸಶಕ್ತನಾಗ್ತಾನೆ, ಪ್ರತಿಯೊಂದು ಕ್ಷೇತ್ರವೂ ಏಳಿಗೆ ಹೊಂದುತ್ತೆ ಮತ್ತು ಪ್ರತಿ ಸಂಸ್ಕರಣಾಕಾರನೂ ಅಭಿವೃದ್ಧಿ ಹೊಂದುತ್ತಾನೆ. ನಮ್ಮ ಎಲ್ಲಾ ಅನ್ನದಾತರಿಗೆ, ರಾಷ್ಟ್ರಕ್ಕೆ ಆಹಾರವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಧನ್ಯವಾದಗಳು. ಎಸ್ಬಿಐ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಎಂದು ಬಹಳ ಆತ್ಮೀಯತೆ ಮತ್ತು ಗೌರವದಿಂದ ನಾನು ಹೇಳಲು ಬಯಸುತ್ತಿದ್ದೇನೆ. ಅನಂತ ಧನ್ಯವಾದಗಳು ಸರ್. ನಿಮ್ಮ ಮಾತುಗಳು ತುಂಬಾ ಸ್ಫೂರ್ತಿದಾಯಕವಾಗಿತ್ತು. ನಮ್ಮ ಇಡೀ ರೈತ ಸಮುದಾಯಕ್ಕೆ ಅದು ಹೊಸ ಚಿಲುಮೆಯನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗ ಬಾಂಧವರಿಗೆ ಇಂದು ರಾಷ್ಟ್ರೀಯ ರೈತರ ದಿನಾಚರಣೆ, ಆದ್ದರಿಂದ ಎಲ್ಲ ರೈತ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ಮತ್ತೆ ನಮ್ಮ ಸ್ಟುಡಿಯೋಗೆ ಆಗಮಿಸಿ SBI ಸಂಸ್ಥೆ ರೈತರಿಗಾಗಿ ಕೈಗೊಂಡಂತಹ ಉಪಕ್ರಮಗಳ ಬಗ್ಗೆ ಸಮಗ್ರವಾದ ಮಾಹಿತಿಯ ನೀಡಿದಂತಹ ಕಲಬುರಗಿ ಆಡಳಿತ ಕಚೇರಿಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದಂತಹ ಗುರುರಾಜ್ SJ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಆತ್ಮೀಯರೇ, ಈಗ ತಾವು ಬಾಗಲಕೋಟೆಯೊಳಗ ಸಂಪನ್ನಗೊಂಡಂತಹ ತೋಟಗಾರಿಕಾ ಮೇಳದೊಳಗ ಕೆಲವರಾದರೂ ಭಾಗವಹಿಸಿರಿ ಅಂತೇಳಿ ನಾವು ಅನ್ಕೋತೀವಿ. ಸುಮಾರು ಜನ ಹೋಗಬೇಕು ಅಂತೇಳಿ ತಾವು ಅನ್ಕೊಂಡಿದ್ರಿ. ಅದೇ ಪ್ರಕಾರವಾಗಿ ಏನು ತೋಟಗಾರಿಕಾ ಮೇಳ 3 ದಿನಗಳವರೆಗೆ ಬಾಗಲಕೋಟೆಯೊಳಗ ನಡೀತು. ಅಲ್ಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ನಮ್ಮ ರೈತರಿಗೆ ತಿಳಿಸಲಾಯಿತು. ಪ್ರದರ್ಶನಗಳಿದ್ದು, ಅದು ಪುಷ್ಪ ಕೃಷಿ ಇರಬಹುದು, ಹಣ್ಣಿನ ಕೃಷಿ ಇರಬಹುದು, ತರಕಾರಿ ಕೃಷಿ ಇರಬಹುದು, ಹೊಸ ಸಂಶೋಧನೆಗಳಿರಬಹುದು, ಇವನ್ನೆಲ್ಲ ತಮಗೆ ನೋಡೋದಕ್ಕ ಅನುಕೂಲ ಆಗ್ಯದ ಅಂತ ಹೇಳಿ ನಾವು ಭಾವಿಸ್ತೀವಿ. ಹೆಚ್ಚಿನ ಒಂದು ಜ್ಞಾನ ತಮಗ ಸಿಕ್ಕದ ಯಾರ್ಯಾರು ಹೋಗಿರಿ, ಮತ್ತ ಹೋದವರು ಹೋಗಲಾರದವರಿಗೆ ಕೂಡ ಹೇಳಿರುವಂತಹ ಸಾಧ್ಯತೆಗಳಿರ್ತಾವ, ಏನೇನು ಕಲ್ಕೊಂಡು ಬಂದ್ರಿ ಅಂತ ಹೇಳಿ ನಿಮ್ಮ ಸ್ನೇಹಿತ ರೈತರಿಗೆ ಹೇಳಿದ್ರಿ ಅಂತಂದ್ರ ಅದು ಕೂಡ ಒಂದು ಒಳ್ಳೆಯ ಮಾರ್ಗ ಆಗ್ತದ. ಇರಲಿ, ಈ ತೋಟಗಾರಿಕಾ ಮೇಳದೊಳಗ ಏನು ಭಾಗವಹಿಸಿ ಹೆಚ್ಚಿನ ವಿಷಯ ತಿಳ್ಕೊಂಡಿರಿ, ಅದಕ್ಕೆ ತಮಗ ಧನ್ಯವಾದಗಳನ್ನ ಹೇಳ್ತಾ, ಇನ್ನೊಂದು ಕೃಷಿ ಮೇಳ ಸಮೀಪದೊಳಗ ಬರ್ತಾ ಅದ. ಹೊಸ ವರ್ಷದ ಮೊದಲ ತಿಂಗಳಲ್ಲಿ, ಜನವರಿ ತಿಂಗಳ ಮೊದಲ ವಾರದೊಳಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದೊಳಗ ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಆವರಣದೊಳಗ ಅಂದ್ರ ಹಿಟ್ನಳ್ಳಿ ಫಾರ್ಮ್ ಒಳಗ January 4-6 ತನಕ 3 ದಿನಗಳವರೆಗೆ ಕೃಷಿ ಮೇಳ ನಡೀತಾ ಅದ. ಈ ಕೃಷಿ ಮೇಳದೊಳಗ ವಿಜಯಪುರ, ಬಾಗಲಕೋಟ್ ಮತ್ತು ಸುತ್ತಮುತ್ತಲಿನ ಎಲ್ಲಾ ಆಸಕ್ತ ರೈತರು ಇದರೊಳಗ ಹೆಚ್ಚಿನ ಸಂಖ್ಯೆಯೊಳಗ ಭಾಗವಹಿಸಿ ತಾವು ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ PL ಪಾಟೀಲ್ ಅವರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ, ಅದನ್ನ ತಾವೀಗ ಕೇಳ್ರಿ. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರ, ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಹಿಂಗಾರು ಹಂಗಾಮದ ಕೃಷಿ ಮೇಳವನ್ನು ನಾವು January 4-6 ಆಯೋಜಿಸಿದ್ದೇವೆ. ಈ ಒಂದು ಕೃಷಿ ಮೇಳಕ್ಕೆ ಮುಖ್ಯವಾಗಿ ವಿಜಯಪುರ, ಬಾಗಲಕೋಟದಿಂದ ಸಾಕಷ್ಟು ರೈತರು ಪ್ರತಿ ವರ್ಷ ಆಗಮಿಸಿ ಕ್ಷೇತ್ರ ಭೇಟಿ ಮಾಡಿ ಮತ್ತು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಎಲ್ಲ ಬೆಳೆಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ನಾನು ಈ ವಿಜಯಪುರ, ಬಾಗಲಕೋಟ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆ, ಮುಖ್ಯವಾಗಿ ಒಣ ಪ್ರದೇಶದ ಭಾಗವಾದ ಬೆಳಗಾವಿ ಜಿಲ್ಲೆ, ಸುತ್ತಲಿನ ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯ ಎಲ್ಲ ರೈತರು ಈ ನಮ್ಮ ವಿಜಯಪುರದ ಕೃಷಿ ಮೇಳಕ್ಕೆ ಆಗಮಿಸಿ ಇದರ ಲಾಭವನ್ನ ಪಡೆಯಬೇಕು ಅಂತ ಹೇಳಿ ಮೊಟ್ಟ ಮೊದಲು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸುಮಾರು 50 ವರ್ಷದಿಂದ ಒಣ ಬೇಸಾಯದ ಸಂಶೋಧನೆ ತಾಂತ್ರಿಕತೆಗಳನ್ನ ನಾವು ಇಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಲುವಾಗಿ ರೈತರಿಗೆ ಬಿಡುಗಡೆ ಮಾಡಿದ್ದೇವೆ. ಕೃಷಿ ಭಾಗ್ಯ ಯೋಜನೆಯ ಖ್ಯಾತಿಯಾದ ಕೃಷಿ ಹೊಂಡದ ತಾಂತ್ರಿಕತೆಯನ್ನ ಇದೇ ನಮ್ಮ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ವಿಜಯಪುರದ ಒಣ ಬೇಸಾಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿ ಬಹಳಷ್ಟು ರೈತರಲ್ಲಿ ಇದು ಪ್ರಸಿದ್ಧಿಯಾಗಿದೆ. ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ, ಇದರ ಜೊತೆಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಸಾಕಷ್ಟು ತಾಂತ್ರಿಕತೆಗಳನ್ನು ನಮ್ಮ ರೈತ ಬಾಂಧವರ ವೀಕ್ಷಣೆಗಾಗಿ ಇಲ್ಲಿ ಕ್ಷೇತ್ರ ಭೇಟಿಯಲ್ಲಿ ನಾವು ಆಯೋಜಿಸಿದ್ದೇವೆ. ಇದು ಅಲ್ಲದೇ ಕಡ್ಲಿಯಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರವಿದೆ, ಸಜ್ಜೆಯಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರ, ಜೋಳದಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರ, ಹಾಗೂ ಕೃಷಿಯಲ್ಲಿ ಹವಾಮಾನ ನಿಯಂತ್ರಣ ಬಗ್ಗೆ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳಿವೆ. ಈ ಎಲ್ಲ ಅಖಿಲ ಭಾರತ ಸಮನ್ವಯ ಸಂಶೋಧನಾ ತಾಕುಗಳು ಮತ್ತು ಇಷ್ಟು ವರ್ಷ ಈ ಒಂದು ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದಂತಹ ಎಲ್ಲ ತಾಂತ್ರಿಕತೆಗಳು ಮತ್ತು ಹಿಂಗಾರು ಹಂಗಾಮಿನ ಎಲ್ಲ ಬೆಳೆಗಳ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದಂತಹ ಎಲ್ಲ ತಳಿಗಳು ರೈತ ಬಾಂಧವರಿಗೆ ವೀಕ್ಷಣೆಗಿರ್ತವ. ಸೊ ಆದ್ದರಿಂದ ಈ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ 2ನೇ ಹಿಂಗಾರು ಹಂಗಾಮದ ಕೃಷಿ ಮೇಳಕ್ಕೆ ತಾವೆಲ್ಲ ಆಗಮಿಸಿ ಭೇಟಿ ಕೊಡಬೇಕಾಗಿ ಅಂತ ನಾನು ಕೇಳಿಕೊಳ್ತೇನೆ. ನಮ್ಮ ವಿಜಯಪುರ ಕೃಷಿ ಮೇಳದ ಈ ವರ್ಷದ ಶೀರ್ಷಿಕೆ ಏನಪ್ಪಾ ಅಂತಂದ್ರೆ ಕೃಷಿಯಲ್ಲಿ ನವೋದ್ಯಮ ಅಂದ್ರೆ ಕೃಷಿಯಲ್ಲಿ ಸ್ಟಾರ್ಟ್ಅಪ್. ಯುವ ಜನತೆಯನ್ನ ಕೃಷಿಯತ್ತ ಗಮನ ಸೆಳೆಯಲಿಕ್ಕೆ ನಾವು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷದ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೇವೆ. ಸೊ ಈ ಒಂದು ಕೃಷಿಯಲ್ಲಿ ನವೋದ್ಯಮದ ಮಳಿಗೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಕೃಷಿ ಮೇಳದಲ್ಲಿ ಇರ್ತವ. ಆ ಒಂದು ನವೋದ್ಯಮದ ಮಳಿಗೆಗಳಿಗೆ ಭೇಟಿ ಇತ್ತು. ಎಲ್ಲ ಯುವ ಜನತೆ ಕೃಷಿಗೆ ತಾವು ಪ್ರೇರೇಪಿತರಾಗ್ರಿ, ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ತೆಗೆದುಕೊಂಡು ಹೋಗುವಲ್ಲಿ ಈ ಅಗ್ರಿ ಸ್ಟಾರ್ಟ್ಅಪ್ಸ್ ಬಹಳ ಉತ್ತೇಜನ ಕೊಡ್ತಾವ. ಸೊ ಇದರ ಜೊತೆಗೆ ಇನ್ನೂ ಹಲವಾರು ಪ್ರದರ್ಶನಗಳಿರ್ತಾವ. ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಇರ್ತದ, ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನ ಇರ್ತದ, ಆಮೇಲೆ ನಮ್ಮ ಕೃಷಿಯಲ್ಲಿ ಆಹಾರ ಬೆಳೆಗಳಲ್ಲಿ ಮೌಲ್ಯವರ್ಧನೆ ಸಿರಿಧಾನ್ಯಗಳಿರ್ಬೋದು, ಜೋಳ ಇರ್ಬೋದು. ಸೊ ಈ ರೀತಿ ನಮ್ಮ ಕೃಷಿಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳಿದ್ದಾವೆ, ಅವುಗಳನ್ನ ಮೌಲ್ಯವರ್ಧನೆ ಮಾಡಿ ಉದ್ಯೋಗಿಗಳ ಆಗ್ಲಿಕ್ಕೆ ಇಂತಹ ಒಂದು ವಸ್ತು ಪ್ರದರ್ಶನ ಬಹಳಷ್ಟು ಸಹಕಾರಿಯಾಗಿದೆ. ಆದ್ದರಿಂದ ದಯವಿಟ್ಟು ಬರುವ ಜನವರಿ 4 ರಿಂದ 6 ರವರೆಗೆ ಹಿಟ್ನಳ್ಳಿ ಫಾರ್ಮ್ ಎಂದೇ ಪ್ರಸಿದ್ಧ ಆಗಿರುವಂತಹ ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಡೆಯುವಂತಹ ಕೃಷಿ ಮೇಳಕ್ಕೆ ಭೇಟಿಯಾಗಿ ಇದರ ಲಾಭವನ್ನ ಪಡೆಯಿರಿ ಅಂತ ಮತ್ತೊಮ್ಮೆ ಎಲ್ಲ ಅನ್ನದಾತರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಡಿಸೆಂಬರ್ 24 ಬರುವ ಮಂಗಳವಾರ ಡಿಸೆಂಬರ್ 30 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ಮುಂದುವರಿಯುತ್ತದ ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ವಾರ ಪೂರ್ತಿ ಬಹುತೇಕ ಶುಭ್ರವಾದಂತಹ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದೆ. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ, ಕೇವಲ ಶೇಕಡ 10% ಅಂತಂದ್ರೆ ಎಲ್ಲ ಕಡೆ ಒಣ ವಾತಾವರಣ ಇರಬಹುದಾಗಿದೆ. ಮತ್ತ ಗರಿಷ್ಠ ತಾಪಮಾನ ಸರಾಸರಿಯಾಗಿ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 14-15 ಡಿಗ್ರಿ ಸೆಲ್ಸಿಯಸ್ ತನಕ ಸರಾಸರಿಯಾಗಿ ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಂಥ ಒಂದು ಪ್ರಸನ್ನದಾಯಕವಾದಂತಹ ವಾತಾವರಣ ಏನದ, ಇದರೊಳಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನ ಏನು ಯೋಜನೆ ಮಾಡಿಕೊಳ್ತೀರಿ, ಅದರ ಪ್ರಕಾರ ಮಾಡಿಕೊಂಡು ಮುಂದುವರಿಯುವುದಕ್ಕೆ ಅನುಕೂಲಗಳು ಅದಾವ ಅನ್ನುವಂತಹ ಒಂದು ಸೂಚನೆ ನಮಗೆ ಈ ಒಂದು ಮುನ್ಸೂಚನೆಯಿಂದ ಸಿಗ್ತದ ಅನ್ನುವಂತಹ ಮಾತು. ಇದರೊಳಗೆ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ರಾಷ್ಟ್ರೀಯ ರೈತ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಶಂಭುಲಿಂಗ್ ವಾಲ್ತೊಟ್ಟಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. Oh ನಾಡ ಕಟ್ಟಿ ನವ ನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ ನಾಡ ಕಟ್ಟಿ ನವ ನಾಡ ಕಟ್ಟಿ ನೆಲಕ್ಕೆ ನಮಿಸ ಬನ್ನಿ ನಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ನಾಡ ಬೆಳೆಸ ಬನ್ನಿ ನಮ್ಮ ನಾಡ ಉಳಿಸ ಬನ್ನಿ ಜಾಲದ ಉಸಿರು ಹಸಿರದು ತಲೆಯ ತಂಪು ನೋಡ ಜೀವ ಜಾಲದ ಉಸಿರು ಹಸಿರದು ತಲೆಯ ತಂಪು ನೋಡ ಜೀವ ಜಾಲದ ಉಸಿರು ಹಸಿರದು ತಲೆಯ ತಂಪು ನೋಡ